ಕೊಡ್ತೇನೆ ಬಲಿನ ತಗೊಂಡ ನಿಮ್ಮಂಗಾರ ನಮಗ ದಯ ಮಾಡ ಮಾನೆ ಮೇ ಬನ್ನಿಯ ಮುಡುವುದ ಸೆಡಗರ ಚಂದ ಬಣ್ಣಕ ಚಂದ ಚೌಳದರ ಮಾನೆ ಮೇ ಮಾನೆ ಮೇ ಬನ್ನಿಯ ಮುಡುವುದ ಸೆಡಗರ ಬಣ್ಣಕ ನೀ ಚಂದ ಚೌಳದ ಸಾಯ ಬರ ಬನ್ನಿಯ ಮುಡದ ಸೆಡಗರ ಬನ್ನಿ ಮಾಡೋ ಸೆಡಗರ. ಸಂಪ್ರದಾಯದ ಪದಗಳನ್ನ ಕೇಳುತ್ತಿರುವಿರಿ.